ಸತ್ಯವಿರುವುದು. ಅಮರಾವತಿಯ ಪಟ್ಟಣದ ಪ್ರಜೆಗಳು ಸುಖದಿಂದ ಸಂತೋಷದಿಂದ ಕಾಲ ಕಳೆಯುತ್ತಿರುವರು. ನಾವು ವಾಯುವಿಹಾರವನ್ನು ಮಾಡುತ್ತಾ ನೆಮ್ಮದಿಯಿಂದ ಇರುವೆವು. ಸಹಜವಿರುವುದು ಪ್ರಾಣವಲ್ಲವಾ ಹೇಳುವಂತವರಾಗಿ. ಮತ್ತು ನಮ್ಮಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ ಇವೆಲ್ಲವೂ ಸುರಕ್ಷಿತದಿಂದ ಕಾಪಾಡಿಕೊಂಡು ಬಂದಿರುವೆವು. ಈ ಮಾತು ಸತ್ಯವಿರುವುದು ಪ್ರಾಣ ಸುಂದರ ಹೇಳುವಂತವರಾಗಿರಿ. ಇನ್ನು ಮುಂದೆ ಆ ಶಂಕರನು ಹೇಗೆ ನಡೆಸುತ್ತಾನೋ ಹೇಗೋ ತಿಳಿಯದಾಗಿದೆ. ತಿಳಿಯಿತೆ ಕಾಂತೆ ಸದ್ಗುಣವಂತೆ. ಅಹೇ ಪ್ರಾಣಕಾಂತ. ಅಹೇ ಪ್ರಾಣಕಾಂತೆ. ಹಾಗಾದರೆ ಮುಂದಿನ ಕಾರ್ಯಕ್ಕೆ ಹೋಗೋಣ. ನಡೆಯುವಂತವರಾಗಿ ನಮೋ ನಮ ಮಹಿಷಾಸುರ ಮಹಾರಾಜರೇ, ನಿಮಗೆ ಮಂತ್ರಿಯಾದ ರುದ್ರಗಣು ವಂದಿಸುವನು. ಮಂತ್ರಿವರ್ಯ ನಿನಗೆ ಶಿವವಾಗಲಿ, ಮೇಲೆ ಕೇಳುವಂತವನ. ಯಾಕಾಗಲದು? ಅಹೇ ರಾಜೇಂದ್ರನೇ. ಅಹೇ ಮಂತ್ರಿವರ್ಯ. ದೂತನಂ ಕೊಟ್ಟು ಬಲು ಆತುರದಿಂದ ನನ್ನ ಕರೆಸಿದ ಕಾರಣವೇನು ಹೇಳಬೇಕು ರಾಜ ರವಿಕೋಟಿ ತೇಜ. ಅಹೇ ಮಂತ್ರಿವರ್ಯ. ಅಹೇ ರಾಜೇಂದ್ರನೇ. ನೀನು ಈಗಿಂದೀಗಲೇ ಆ ಅಮರಾವತಿಯ ಪಟ್ಟಣಕ್ಕೆ ದಾಳಿಯನ್ನಿಟ್ಟು. ದಾಳಿನಿಟ್ಟು ಏನು ಮಾಡಬೇಕಾಗಿದೆ ಬೇಗನೆ ಹೇಳುವಂತವರಾಗಿ. ಅಲ್ಲಿರುವ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಮತ್ತು ಐರಾತ ಇದು ಅಲ್ಲದೆ ಆ ಸಚಿ ಮತ್ತು ಇಂದ್ರನನ್ನು ಧರ್ಧರನ್ನು ಎಳೆದುಕೊಂಡು ತರುವಂತವನಾಗು. ತಿಳಿಯಿತೇ ಮಂತ್ರಿವರ್ಯ. ಅಹೇ ರಾಜೇಂದ್ರನೇ. ಅಹೇ ಮಂತ್ರಿವರ್ಯ. ತಮ್ಮ ಆಜ್ಞೆಯ ಪ್ರಕಾರ ಈಗಿಂದೀಗಲೇ ಅಮರಾವತಿ ಪಟ್ಟಣದ ಮೇಲೆ ದಾಳಿ ಮಾಡಿ. ಏನು ಮಾಡುವೆ ಮಂತ್ರಿವರ್ಯ? ಶಾಂತ ರೀತಿಯಿಂದ ಕೇಳುವಂತವನಾಗು. ರಂಬೆ, ಊರ್ವಸೆ, ಸಚಿ ಮತ್ತು ಇಂದ್ರ ದೇವರನ್ನು ದರ ದರನೆ ತಂದು ಇಕೋ. ಇದು ಅಲ್ಲದೆ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಮತ್ತು ಐರಾವತ ಇವೆಲ್ಲವನ್ನು ತಂದು ತಮ್ಮ ಪಾದಕ್ಕೆ ಒಪ್ಪಿಸುವೆನು. ಆಜ್ಞೆಯನ್ನ ಕೊಡುವಂತವರಾಗಿ. ಯಾಕಾಗಲಲ್ಲದು ಹೋಗಿ ಬರುವಂತವನಾಗು. ಎಲೆ ಸಾರಥಿ. ಹೇ ರಾಜೇಂದ್ರ. ಅಮರಾವತಿ ಪಟ್ಟದ ಮೇಲೆ ದಾಳಿ ಮಾಡಬೇಕಾಗಿದೆ. ರಥವನ್ನ ಹೂಡುವಂತವರಾಗಿ. ಯಾಕಾಗಲಲ್ಲದು ಹೇಳುತ್ತೇನೆ ಕೇಳುವಂತವರಾಗಿರಿ. ಏನಿರುವುದು ಹೇಳುವಂತ ಮಲೇಶ ಪ್ರಾಣೇಶ ಕೋಗೋವಂತ ಧ್ವನಿ Oh, ಭಯಂಕರವಾದ ಇದೇನು ಆಪತ್ಕಾಲವು ಒದಗಿ ಬಂದಂತೆ ತೋಚುತ್ತಿರುವುದು. ಅಹೇ ಕಾಂತ, ಅಹೇ ಕಾಂತೆ, ಹಿಂದಕ್ಕೆ ಮಧು ಕೈಡವರೆಂಬ ರಕ್ಕಸರು ಪುಟ್ಟಿ ಯಮಗೆ ಅನೇಕ ತೊಂದರೆಯನ್ನು ನೀಡಿದಾಗ ಮತ್ತೇನಾಯಿತು ಹೇಳುವಂತವಳು? ಆಗ ಆದಿಶಕ್ತಿಯು ಅವರನ್ನು ನಿರ್ನಾಮ ಮಾಡಿ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡಿದಳು. ಮತ್ತೇನಾಯಿತು ಹೇಳುವಂತವಳು? ಆದರೆ ಈಗಿನ ವೇಳೆಯಲ್ಲಿ ಆ ದುಷ್ಟ ರಕ್ಕಸರು ಎಮ್ಮನ್ನು ಸೆರೆ ಹಿಡಿದು ಒಯ್ಯುವರೆಂಬ ಭಯವು ಕಾಡುತ್ತಿರುವುದು ತಿಳಿಯಿತೆ ಕಾಂತ ಕಾರುಣ್ಯವಂತ? ಹೇ ಪ್ರಾಣವಲ್ಲದೆ, ಹೇ ಪ್ರಾಣಕಾಂತ, ನೀನು ಹೇಳುವ ಮಾತು ನಿಜವಿರುವುದು. ನೀನು ಬರೀ ಗ್ರಸ್ತವಾಗಿರು. ಅದೇ ಯಾತಕ್ಕಿರುವುದು ಪ್ರಾಣ ಸುಂದರ ಹೇಳುವಂತವನಾಗ ಭಯಂಕರವಾದ ರಕ್ಕಸರ ಧ್ವನಿಯು ಕೇಳಿ ಬರುತ್ತಿರುವುದು. ಎಂತಹ ಕಾಲವು ಬಂದು ಒದಗಿತು ನಮಗೆ. ಆ ದುರುಳ ರಕ್ಕಸರು ಅಮರಾವತಿಯ ಪಟ್ಟಣವನ್ನು ಏನು ಮಾಡುತ್ತಿರುವುದು ಪ್ರಾಣಕಾಂತ ಹೇಳುವಂತವರಾಗಿರಿ? ಸುತ್ತುವರಿದು ಕೇಕೆ ಹಾಕುತ್ತಿರುವರು. ಈ ಸಮಯದಲ್ಲಿ ನನ್ನ ಕೈಯಲ್ಲಿರುವ ಈ ವಜ್ರಾಯುಧವು ಕೈಯಿಂದ ಜಾರಿ ಭೂಮಿಗೆ ಬೀಳುವಂತ ಈಗ ಈ ಸಮಯದಲ್ಲಿ ನಿನ್ನನ್ನು ಹಾಗೂ ರಂಭಾ ಓರ್ವಸಿ ಮೇರಿಕಾ ತಿರೋತ್ತಮೆಯರನ್ನು ಹೇಗೆ ಸಂರಕ್ಷಿಸಬೇಕೆಂಬುದು ತಿಳಿಯದಂತಾಯಿತು. ಈಗ ಏನು ಮಾಡಬೇಕೆಂದು ತಿಳಿಯಲಾಯಿತು. ಕಾಂತೆ ಸದ್ಗುಣ ಒಂದೇ. ಅಹೇ ಪ್ರಾಣಕಾಂತ, ಅಹೇ ಕಾಂತೆ, ರಜತಾದ್ರಿ ಗಿರಿವಾಸನಾದ ಆ ಶಂಕರನ ಅನುಗ್ರಹವು ನಮ್ಮ ಮೇಲೆ ಇರುವರೆಗೂ ನಮಗೆ ಯಾವ ತರದ ಭಯವೂ ಇರಲಾರದು. ಮತ್ತೇನಾಯಿತು ಹೇಳುವಂತ ಬಳ ಸಕಲ ಜೀವಿಗಳಿಗೂ ಆಧಾರನಾದ ಆ ಶಂಕರನ ಚರಣವನ್ನು ನಂಬಿ ನಡೆದರೆ ಮತ್ತೇನಾಗುವುದು ಹೇಳುವಂತ ಬಳ ಇಹ ಪರದಲ್ಲಿ ಸುಖ ಉಂಟು. ಅಹೇ ಪ್ರಾಣಕಾಂತ, ಅಹೇ ಪ್ರಾಣಕಾಂತ, ಈಗಲೇ ಅಂತಃಪುರಕ್ಕೆ ಹೋಗೋಣ, ನಡೆಯುವಂತವರಾಗಿ ನಡೆಯುವಂತವರಾಗಿ. ಹೇ ರಾಜೇಂದ್ರನೇ, ಅಹೇ ಮಂತ್ರಿವರ್ಯ, ತಮ್ಮ ಆಜ್ಞೆಯ ಪ್ರಕಾರ ಅಮರಾವತಿ ಪಟ್ಟಣದ ಮೇಲೆ ದಾಳಿ ಮಾಡಿ ಏನು ಮಾಡಿರುವೆ ಮಂತ್ರಿವರ್ಯ? ಶಾಂತ ರೀತಿಯಿಂದ ಕೇಳುವಂತವನಾಗು. ಇಂದ್ರ, ಸಚಿ, ರಂಭೆ, ಊರ್ವಶಿ, ಮತ್ತು ಇದು ಅಲ್ಲದೆ ಮತ್ತೇನಿರುವುದು ಕೇಳುವಂತವನಾಗು. ಐರಾವತ, ಕಾಮಧೇನು, ಚಿಂತಾಮಣಿ ಮತ್ತು ವಜ್ರ ವೈಡೂರ್ಯಗಳು ಎಲ್ಲವನ್ನು ಏನು ಮಾಡಿರುವೆ ಕೇಳುವಂತವನಾಗು. ಇವೆಲ್ಲವನ್ನು ತಂದು ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ, ಇವುಗಳನ್ನ ಸ್ವೀಕರಿಸುವಂತವರಾಗಿ. ಭಲೇ ಭಲೇ ಮಂತ್ರಿವರ್ಯ, ನಿನ್ನ ಈ ಸಾಹಸವನ್ನು ನೋಡಿ ನನಗೆ ಅತ್ಯಾನಂದವಾಯಿತು. ಅಹೇ ಮಂತ್ರಿವರ್ಯ, ಅಹೇ ರಾಜೇಂದ್ರನೇ, ನೀನು ಈಗಿಂದೀಗಲೇ ಹೋಗಿ ಆ ಇಂದ್ರ ಮತ್ತು ಸಚಿಯರಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಗೋರಕಾಂತ ಅರಣ್ಯದಲ್ಲಿ ಬಿಟ್ಟು ಬರುವಂತವನಾಗು. ತಿಳಿಯಿತೆ ಮಂತ್ರಿವರ್ಯ? ಅಹೇ ರಾಜೇಂದ್ರನೇ, ಅಹೇ ಮಂತ್ರಿವರ್ಯ, ನಮ್ಮ ಅಪ್ಪಣೆಯ ಪ್ರಕಾರ ಈಗಿಂದೀಗಲೇ ರಂಭೆ, ಊರ್ವಶಿ, ಇಂದ್ರದೇವರನ್ನು ದಟ್ಟವಾದ ಅರಣ್ಯದಲ್ಲಿ ಬಿಟ್ಟು ಬರುವೆನು, ಆಜ್ಞೆಯನ್ನ ಕೊಡುವಂತರಾಗಿ. ಯಾಕಾಗಲಲ್ಲದು, ನಿನಗೆ ಶುಭವಾಗಲಿ, ಹೋಗಿ ಬರುವಂತವನಾಗಿ. ಯಾಕಾಗಲದು? ಸಚಿದೇವಿಯರೇ, ಹೀಗೆ ನೀವು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಘೋರ ಅರಣ್ಯದಲ್ಲಿ ಇರುತ್ತಿರುವಾಗ ನಿಮಗೆ ಅವರು ಬಂದು ಕಾಪಾಡುವರು. ಹೇ ದೇವೇಂದ್ರ, ಈಗಲೇ ನೀವು ಆ ದೇವಿಯಾದ ಮಹಾಕಾಳಿಯನ್ನು ಕುರಿತು ಧ್ಯಾನ ಮಾಡುವಂತವರಾಗಿರಿ. ಆ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿ ನಿಮ್ಮನ್ನು ಕಾಪಾಡುವಳು ಕಾಪಾಡುವಳು. ಹೇ ಆದಿಶಕ್ತಿ, ಆದಿಮಾಯೇ, ಜಗಜ್ಜನನಿ, ಈ ದುಷ್ಟ ರಕ್ಕಸರಿಂದ ಎಮ್ಮನ್ನು ರಕ್ಷಿಸು, ರಕ್ಷಿಸು. ತಟಸ್ಥ ಸರಿ ಸಮಾನ ತಳತಳ ಮಯದಿಂದ ರಂಜಿಸುವ ವಜ್ರದಿಂದ ನಿರ್ಮಿತವಾದ ಕಿರಟ ಪೀಠಾಗ್ರ ಭಾಗದೋಳು ಶೋಭಿಸುವ ಪಟ್ಟಾವಳಿಗಳಿಂ ಶ್ರೇಷ್ಠದಿಂದಿರುವ ಉಟ್ಟ ಪೀತಾಂಬರದಿಂ ಜಗ ಜಗಿಸುವ ಮುತ್ತಿನ ಗೊಂಚಲಗಳಿಂ ಸ್ವಚ್ಛವಾದ ಕನಕ ತನಕ ರತ್ನದಿಂ ಕೆತ್ತಿಸಿರುವ ಕುಂತುಕದಿಂದ ಸಂಚಿತವಾಗಿ ಹೊಳೆ ಹೊಳೆಯುವ ಮತ್ತೇನಿರುವ ಜನನೇ ಪೇಳವಂತವರಾಗಿರಿ ನವ ಮಲ್ಲಿಕಾ ಶಾವಂಪಿಕಾ ಸೌಗಂಧಿಕಾ ಮುಂತಾದ ಹಾರ ಹೀರಗಳಿಂ ಗಮ ಗಮಿಸುವ ಉನ್ನತವಾದ ಕಂಬೂರ್ಗಿಗಳಿಂದೆಸೆಯುವ ಬಂಗಾರದ ಆವಿಗೆಯನ್ನು ಮೆಟ್ಟಿ ಅಡಿ ಮುಂದಕ್ಕಿಟ್ಟು ಪ್ರಕಾಶಿಸುವ ಪರಬ್ರಹ್ಮ ಮೂರ್ತಿಯ ಸನ್ಮುಖದಲ್ಲಿ ಪ್ರಕುಟಿತ ತಟಗಟಿತ ನಟಿಸಿ ಸುತಿಸಿ ಭಜಿಸಿ ಬಂದವರನ್ನು ದಾರೆಂದು ಕೇಳುವ ನೀನು ದಾವನಲೈ ಸೇವಕ ಭಯತ್ರಾಣ ಭಾವಕ ಜನನೇ ನಮಗೆ ಸರ್ವರು ಸಾರಥಿ ಸಾರಥಿ ಸಾರಥಿ ಎನ್ನುತ್ತಾರೆ ತಾಯಿ ತಾವು ದಾರು ತಮಗಿಟ್ಟಿರುವ ನಾಮಾಂಕಿತವೇನು ಮತ್ತೇನಿರುವುದು ಶಾಂತ ರೀತಿಯಿಂದ ಹೇಳುವಂತವನಾಗು ಒಂದು ಬಿಡದಂತೆ ಚೆಂದಾಗಿ ಪೇಳಬೇಕು ತಾಯಿ ಮಧುರ ಮಾವಿನಕಾಯಿ ಎಲ್ಲಾ ಸಾರಥಿ ಅಮ್ಮ ಜನನೇ ನಾವು ದಾರೆಂದರೆ ಶ್ರೀಮತ್ ಪುಂಡಲೀಕ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪವಾದ ಮೇರು ಪರ್ವತ ಮಂದಿರಗಳುಳ್ಳ ಸಹಜವಿರುವ ಜನನೇ ಪೇಳುವಂತವರಾಗಿ ಮಂಡಿನ ಮಂಡಿತ ಪಾದ ಪದ್ಮಗಳಾದ ಮುತ್ತಿನ ನತ್ತು ಮುತ್ತಿನ ಬೈತಾಲಿ ಹಲತ್ ಹಲಲಲಲ ಸ್ವರ್ಗ ಮೃತ್ಯು ಪಾತಾಳ ಏನಾಗಿರೋ ಜನನೇ ಪೇಳುವಂತವರಾಗಿರಿ ಈ ಮೂರು ಲೋಕಗಳನ್ನೇ ಮೋಹಗೊಳಿಸುವ ಪುತ್ತಳಿಯಾಗಿ ಕಂಡು ಕೆಂಪು ಸಹಸ್ರ ಪತಾಕೆಗಳಿಂದ ಕಂಪಿಸುವ ಸಹಜವಿರುವ ಜನನೇ ಪೇಳುವಂತವರಾಗಿ ಪ್ರಮುಖ ಪ್ರಧಾನ ಪ್ರಜ್ವಲಿಸುವ ಬಿಳಿ ನಿಶಾನೆಗಳು ಒಂದು ಕೋಟಿ ಕಣ್ಣೆಸೆಯುವ ಕಮಲ ಕುಮುದ ವಿಮಲಹಾರ ಮುಕ್ತಳಾಗಿ ಸಹಜವಿರುವ ಜನನೇ ಪೇಳುವಂತವರಾಗಿ ಅಡಂಬರದಿಂದ ಹೊಂಬಣ್ಣದಂತಿರುವ ದಡಗ್ಗನೆ ಗಡಲ್ಲೆನ್ನುವ ಖಡ್ಗ ಹಿಡಿತಗಳನ್ನೇ ನಡಗಿಸುವ ಶ್ರೀಮ ಶಂಕರಿ ಸಾಕ್ಷಾತ್ ಅಂಬ ಪರಮೇಶ್ವರಿ ಎಂದು ತಿಳಿಯಲೈ ಸೇವಕ ತಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಮತ್ತೇನಿರುವುದು ಶಾಂತ ರೀತಿಯಿಂದ ಹೇಳುವಂತವನ ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ತಾಯಿ ಮಧುರ ಮಾವಿನಕಾಯಿ ಎಲ್ಲವೋ ಸಾರಥಿ ಅಮ್ಮ ಜನನಿ ಆ ನಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಇಲ್ಲಿ ನಡೆದಿರುವ ರಂಗಸ್ಥಳಕ್ಕೆ ಬಂದ ತಾತ್ಪರ್ಯವೇನೆಂದರೆ ಅದೇನಿರುವುದು ಪೇಳುವಂತವರಾಗಿ ಆ ದುಷ್ಟ ಮಹಿಷಾಸುರರನ್ನು ಸಂಹಾರ ಮಾಡಿ ನಿಮಗೆ ಶ್ರೇಷ್ಠಕರವಾದ ಸುಖವನ್ನು ಉಂಟು ಮಾಡಲಿಕ್ಕಾಗಿ ಇಲ್ಲಿಗೆ ಅವತರಿಸಿ ಬಂದಿರುವೆನು ತಿಳಿಯಿತೆ ಸಾರಥಿ ಅತಿ ಜಾಗೃತಿ ಬಂದದ್ದು ಬಹಳ ಚಲೋ ಆಯಿತು ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿರಿ ಯಾಕಾಗಲಲ್ಲದು ನಮೋ ನಮೋ ಜನನಿ ತಮ್ಮ ಪಾದಕ್ಕೆ ಈ ಸಚಿದೇವಿಯು ವಂದಿಸುತ್ತಾಳೆ ನಿನಗೆ ಶುಭವಾಗಲಿ ಮೇಲೆ ಕೇಳುವಂತವಳ ಜನನಿ ಅಹೇ ಸಚಿದೇವಿ ನನ್ನ ನುಡಿಯನ್ನು ಲಾಲಿಸುವಂತವರಾಗಿರಿ ಅದೇನಿರುವುದು ಹೇಳುವಂತವಳಾಗು ಆ ಸಚಿದೇವಿ. ಪೂರ್ವ ಸುಕೃತದ ಕರ್ಮವನ್ನು ನಾನೆಂತು ಹೇಳಲಿ. ಅತಿ ಕಠಿಣ ಮಾನಸನಾದ ಮಹಿಷಾಸುರ ಎಂಬ ರಕ್ಕಸನು ಎಂಬ ಅಮರಾವತಿ ಪಟ್ಟಣಕ್ಕೆ ಪಟ್ಟಣಂ ಸೂರ್ಯಗೈದು. ಮತ್ತೇನಿರುವುದು, ಶಾಂತ ರೀತಿಯಿಂದ ಹೇಳುವಂತವಳ. ಯಾವತ್ತು ಎಮ್ಮಯ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡು ನಮಗೆ ಅನೇಕ ರೀತಿಯಿಂದ ಕಷ್ಟ ಕೊಟ್ಟಿರುವನು. ಅಹೇ ಜನನಿ, ಅಹೇ ಸಚಿದೇವಿ, ಅವರಿಂದ ಎನ್ನನ್ನು ರಕ್ಷಿಸು, ರಕ್ಷಿಸು. ಯಾಕಾಗಲಲ್ಲದು ಆಹಾ, ಇದೇನು ಆಶ್ಚರ್ಯ! ಈ ಸುಂದರವಾದ ದಟ್ಟ ಕಾರಣದಲ್ಲಿ ಇಲ್ಲಿ ಯಾವಳೊಬ್ಬ ಸುಂದರವಾದ ಸ್ತ್ರೀಯಳು ನಿಂತಿರೋಳು. ಇವಳನ್ನ ನಾನೇ ಮಾತನಾಡಿಸಿ ನೋಡುತ್ತೇನೆ. ಎಲೇ ಸ್ತ್ರೀಯಳೇ, ನೀನು ಯಾರು? ಇಲ್ಲಿ ಎತ್ತಕ್ಕೆ ಬಂದಿರುವೆ? ನಿನ್ನ ವೃತ್ತಾಂತವೇನು? ಬೇಗನೆ ಪೇಳುವಂತಳಾಗು, ಇಲ್ಲದಿದ್ದರೆ ಏನು ಮಾಡುವಿ ಪಂಡ? ಹೇಳುವಂತವರಾಗಿ ನಿನ್ನ ಈಗಲೇ ಸಂಹಾರ ಮಾಡುವಣೆ. ತಿಳಿತೇ ಮೂಢ ಸ್ತ್ರೀಯಳೆ, ಲೋ ದುಷ್ಟರ ಕಸ ಎನ್ನ ನುಡಿಯನ್ನು ಲಾಲಿಸುವಂತವನಾಗು. ಅದೇನಿರುದು ಪೇಳುವಂತವಳಾಗು. ಹಾಗಾದ್ರೆ ಎನ್ನ ನುಡಿಯನ್ನು ಆಲಿಸುವಂತ ಹೇಳುವಂತವನು. ಸ್ತ್ರೀಯಳ ಮಹಿಷಾಸುರನಂತೂ ಸಂಹಾರವಾಯಿತು. ಈಗಲೇ ಆ ಕಾಳಿಕಾ ದೇವಿಯನ್ನು ಕುರಿತು ಧ್ಯಾನ ಮಾಡೋಣ. ಜಗ